ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಪರೀತ ಹವಾಮಾನ ಪದ್ಧತಿಯಲ್ಲೂ ರೈತರು ಬೆಳೆಯಬಹುದಾದ ತೋಟಗಾರಿಕಾ ಬೆಳೆಗಳು, ಈ ವಿಷಯವಾಗಿ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಸ್ ವಿ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹವಾಮಾನದ ವೈಪರೀತ್ಯಗಳು ಸಾಕಷ್ಟು ಆಗ್ತಾ ಇದ್ದಾವೆ, ನೈಸರ್ಗಿಕ ವಿಕೋಪಗಳು ಕೂಡ ಸಾಕಷ್ಟು ಸಂಭವಿಸ್ತಾ ಇದ್ದಾವೆ. ಇದರಿಂದಾಗಿ ನಮ್ಮ ರೈತರು ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗಿದೆ. ಮುಂದೆ ಪ್ಲಾನ್ ಮಾಡಬೇಕು ಅಂತಂದ್ರೆ ಏನ್ ಪ್ಲಾನ್ ಮಾಡಬೇಕು ಅನ್ನುವಂತಹ ವಿಚಾರ ಕೂಡ ದ್ವಂದ್ವಕ್ಕೆ ಬೀಳುವಂತಹ ಒಂದು ಸಂದರ್ಭ ಇವತ್ತಿನ ದಿವಸ ನಮ್ಮ ಮುಂದಾದ. ಹಿಂಗಾಗಿ ರೈತರು ವಾತಾವರಣದ ದೃಷ್ಟಿಯಿಂದ ನೋಡುವುದಾದ್ರೆ ಸಾಕಷ್ಟು ಒತ್ತಡದೊಳಗಿದ್ದಾರೆ. ಏನ್ ಮಾಡಬೇಕು ಅನ್ನುವಂತಹ ಒಂದು ಗೊಂದಲ, ಆತಂಕ ಅವರಲ್ಲಿ ಮನೆ ಮಾಡಿದೆ. ಇಂಥ ಏನು ನೈಸರ್ಗಿಕ ವಿಪತ್ತುಗಳದಾವ, ವಾತಾವರಣದ ವೈಪರೀತ್ಯಗಳೇನದಾವ, ಮುಂದಿನ ದಿನಗಳಲ್ಲಿ ಸಹಿತ ಇನ್ನೂ ಸಾಕಷ್ಟು ಹೆಚ್ಚಿಗೆ ಸಂಭವಿಸುವಂತಹ ನಿರೀಕ್ಷೆಯನ್ನ ನಮ್ಮ ತಜ್ಞರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕೃಷಿ ಬಹಳಷ್ಟು ತೊಂದರೆ ಒಳಗಾದ, ಅದರಿಂದ ನಮ್ಮ ರೈತರು ಹೊರಗೆ ಬರಬೇಕು ಅಂತಂದ್ರೆ ನಾವು ಒಳ್ಳೆ ಯೋಜನೆಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಬರೀ ಕೃಷಿ ಬೆಳೆಗಳನ್ನು ಅಷ್ಟೇ ಬೆಳೆಯುವುದಲ್ಲ, ಅದರ ಜೊತೆಗೆ ಬಹುವಾರ್ಷಿಕ ಬೆಳೆಗಳನ್ನು ಕೂಡ ನಾವು ಬೆಳೆದ್ರ ಕಡೆ ಇವತ್ತು ನಿಗಾ ವಹಿಸಬೇಕಾಗಿದೆ. ಬಹುವಾರ್ಷಿಕ ಬೆಳೆಗಳು ಅಂತಂದ್ರೆ ಅದರೊಳಗೆ ತೋಟಗಾರಿಕಾ ಬೆಳೆಗಳು ಬರ್ತವೆ, ಅರಣ್ಯ ಕೃಷಿ ಬರ್ತದೆ, ಇದರ ಜೊತೆಗೆ ಸಮಗ್ರ ಕೃಷಿ ಮಾಡುವಂತಹ ವಿಚಾರ ಕೂಡ ನಮ್ಮ ರೈತರಲ್ಲಿ ಇರಬೇಕಾಗ್ತದೆ. ಇಂಥ ಹವಾಮಾನದ ವೈಪರೀತ್ಯಗಳನ್ನು ತಡೆದುಕೊಂಡು ಯಾವ ರೀತಿ ನಾವು ಯೋಜನೆ ಮಾಡಬೇಕು, ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದ್ರೆ ಅದರಿಂದ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರ ಬಗ್ಗೆ ನಮ್ಮ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಾವು ಇವತ್ತ ವಿಚಾರ ಮಾಡೋಣ. ತಮ್ಮ ಅನುಭವಗಳನ್ನ ಇವತ್ತ ನಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಡಾಕ್ಟರ್ ಎಸ್ ವಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತೋಟಗಾರಿಕಾ ಬೆಳೆಗಳ ಮಹತ್ವ ಏನದ, ಇಂಥ ಒಂದು ಸಂದರ್ಭದೊಳಗೆ ಬಹಳ ಆತಂಕಕಾರಿಯಾದಂತಹ ಒಂದು ಸಂದರ್ಭ ಇವತ್ತಿನ ದಿವಸ, ಮುಂದಿನ ದಿನಗಳಲ್ಲಿ ಸಹಿತ ನಾವು ಭವಿಷ್ಯವನ್ನು ನೋಡಿದ್ರೆ ಇಂಥ ಘಟನೆಗಳು ಮುಂದುವರಿಯುವಂತಹ ಸಾಧ್ಯತೆಗಳು ಬಹಳ ಇರೋದ್ರಿಂದ ಇದಕ್ಕೆ ನಾವು ಇವತ್ತಿನ ದಿವಸ ಗಂಭೀರವಾಗಿ ಚಿಂತನೆ ಮಾಡಿ ಒಂದು ಒಳ್ಳೆ ಪ್ಲಾನ್ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕಾಗಿದೆ. ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಈಗಾಗಲೇ ನಮ್ಮ ರೈತರೆಲ್ಲ ಬಹಳ ಹವಾಮಾನ ವೈಪರೀತ್ಯ ಕಾರಣ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ನಾ ರೈತರಲ್ಲಿ ಇಷ್ಟೇ ಮನವಿ ಮಾಡೋದು, ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆ ಆಗಿರ್ಬೋದು, ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಏನಿದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಹಳ ವಿಪರೀತ ಮಳೆ ಬಂತು. ಸಾಕಷ್ಟು ಜನ ರೈತರು ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ರಾಶಿ ಮಾಡೋಕ್ಕೂ ಕೂಡ ಕಷ್ಟ ಆಯ್ತು. ಅದಕ್ಕೆ ನಾ ರೈತರಲ್ಲಿ ಇಷ್ಟೇ ಮನವಿ ಮಾಡ್ತೀನಿ, ನಾವು ರೈತರು ಒಂದೇ ಬೆಳೆ ಬೆಳೆದು, ನಾವು ಹೆಸರು ಉದ್ದು ಬೆಳೆದ್ರೆ ನಮ್ಮ ಲಾಗೋಡಿಗೆ ಆಗುತ್ತೆ, ಆಮೇಲೆ ತೊಗರಿ ಬೆಳೆ ಬರ್ತೈತಿ, ಇಲ್ಲಾಂದ್ರೆ ರಬ್ಬಿದಲ್ಲಿ ಬರೀ ಜೋಳ ಹಾಕೋದು ಅಥವಾ ದ್ವಿದಳ ಧಾನ್ಯ ಬೆಳೆಗಳಾದ ಕಡ್ಲಿ ಹಾಕೋದು, ಕುಸುಬಿ ಹಾಕೋದು, ಅವನು ಹಾಕ್ರಿ, ಬೇಡ ನಂಗಿಲ್ಲ. ರೈತರು ಈಗ ನೀರು ಮತ್ತು ಮಣ್ಣು ಸಂರಕ್ಷಣೆ ಬಹಳ ಪ್ರಾಮುಖ್ಯತೆ ಇದೆ. ನೀವು ಅದೇ ಈಗ ಬಹುವಾರ್ಷಿಕ ಬೆಳೆಗಳಾದ ಮಾವಾಗಿರ್ಬೋದು, ನಿಂಬೆ ಆಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ನೀವು ಮೇಜರ್ ಬೆಳೆಯಾಗಿ ಬೆಳೆದೇ ಇದ್ದರೂ ನಿಮ್ ನಿಮ್ಮ ಬಂಡುಗಳಲ್ಲಿ ಹಾಕಿದ್ರು ಕೂಡ ಅವು ಮಣ್ಣು ಮತ್ತು ನೀರನ್ನು ಕೂಡ ಸಂರಕ್ಷಿಸುತ್ತವ. ಇಂಥ ವೈಪರೀತ್ಯ ಹವಾಮಾನದಿಂದ ಅವೇನು ಹಾಳಂಗಿಲ್ಲ. ಅವೆಲ್ಲ ಬೆಳೆಗಳು ನಮಗ ಸಿಗೋದು ಬೇಸಿಗೆ ಕಾಲದಲ್ಲಿ, ಮತ್ತೆ ಸಾಕಷ್ಟು ಆದಾಯ ಕೂಡ ಬರುತ್ತೆ. ಈಗ ಒಂದ್ ಎಕ್ಸಾಂಪಲ್ ನಾವು ಹೇಳ್ತೀವಿ, ಎಲ್ಲಾ ರೈತರ ಹತ್ರ ಬೋರ್ವೆಲ್, ಓಪನ್ ಎಲ್, ಕೆಲವೊಂದು ರೈತರ ಹತ್ರ ಇರುತ್ತೆ. ಯಾರು ನೀವು ಅಲ್ಪಾವಧಿ ಬೆಳೆಗಳು ತರಕಾರಿ ಆಗಿರ್ಬೋದು, ಲೀಫಿ ವೆಜಿಟೇಬಲ್ಸ್ ಅನ್ನ ನಾವು ಅಂತೀವಿ, ಎಲೆಕೋಸು ಬೆಳೆಗಳು ಯಾರು ಹಾಕೇ ಇಲ್ಲ. ಯಾವ ನುರಿತ ರೈತ ಇರ್ತಾನ, ಅವನು ಮೂರು ನಾಲ್ಕು ಕಟಿಂಗ್ ಮಾಡಿಸ್ಕೊಂಡು ಇವನ್ 60 ರೂಪಾಯಿ 70 ರೂಪಾಯಿ ಒಂದು ಸೂಡಲ್ಲಿ ಮೆಂತೆ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಾರಿ ಸಾಕಷ್ಟು ದುಡ್ಡು ಮಾಡಿದ್ದಾರೆ. ಹಂಗ ರೈತರು ನಾವು ಮುಂಜಾಗ್ರತಾ ಕ್ರಮವಾಗಿ ನೀವು 10 ಎಕರೆ ಗಂಟಲೆ ಹಾಕೋದ್ರಿಲ್ಲ, ತಮ್ಮ ನೀರಾವರಿ ಸೌಲಭ್ಯ ನೋಡಿಕೊಂಡು 1 ಎಕರೆ 2 ಎಕರೆ ಹಾಕ್ಬೇಕು. ಅದಕ್ಕೆ ರೈತರು ಟೊಮ್ಯಾಟೊ ಹಾಕಿದ್ರು ಒಂದೇ ಸಲ ಒಂದು 50 ಎಕರೆ ಹಾಕೋದು, ಲಾಸ್ ಆಗೋದು, ಬೇಡಪ್ಪ ಅಂತ ಕೈ ಬಿಡೋದು, ಆ ತರ ನೀವು ಮಾಡಿದ್ರೆ ಎಂದು ನಾವು ರೈತರು ಉದ್ದಾರ ಆಗಲ್ಲ. ನಮ್ದೊಂದು 10 ಎಕರೆ ಹೊಲ ಇದೆ, 10 ಎಕರೆದಲ್ಲಿ ಬೆಳೆ ಪರಿವರ್ತನೆ ಮಾಡಬೇಕು. ಒಂದೇ ಬೆಳೆ ಬೆಳಿಬಾರ್ದು, 1-2 ಎಕರೆ ನೀವು ಆಹಾರ ಧಾನ್ಯ ಬೆಳೆ ಬೆಳಿಬೇಕು, 2 ಎಕರೆ ತರಕಾರಿಗಳೇ ಬೆಳಿಬೇಕು, ಈ ತರ ಬೇರೆ ಬೇರೆ ನೀವು ಬೆಳೆಗಳು ಬೆಳೆದಾಗ ಇವತ್ತು ನೋಡ್ರಿ, ಸುಂಠಿ ಮತ್ತೆ ಅರಿಶಿಣ ಸಾಕಷ್ಟು ಸುಮಾರು 13 ವರ್ಷಗಳಿಂದ ರೈತಗೆ ರೈಟೇ ಸಿಕ್ಕಿಲ್ಲ, ಅವ ಸೋತೋಗ್ಬಿಟ್ಟಿದ್ದ. ಈ ವರ್ಷ ಶುಂಠಿ ಮತ್ತು ಟರ್ಮರಿಕ್ ಸಾಕಷ್ಟು ರೇಟ್ ಇದೆ, 25,000 ರೂಪಾಯಿ ಕ್ವಿಂಟಲ್ ವರೆಗೂ ಹಸಿ ಶುಂಠಿ ಮಾರಿದೆ, ಮತ್ತೆ ಅರಿಶಿಣ ಕೂಡ 15,000 ಕ್ವಿಂಟಲ್ ವರೆಗೂ ರೇಟ್ ಆಗ್ತಾ ಇದೆ. ಅದು ಈಗ ಪಾಪ ರೈತರ ಹತ್ರ ಯಾರು ಸ್ಟೋರ್ ಮಾಡ್ಕೊಳತ್ತೆ ಶಕ್ತಿ ಇಲ್ಲ, ಯಾರು ಬಂಡವಾಳ ಶಾವಿಗಳಿದ್ದಾರ, ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಮ್ಮ ತೋಟಗಾರಿಕಾ ಬೆಳೆಗಳ ಮೇಲೆ ಮತ್ತೆ ಕೃಷಿ ಬೆಳೆಗಳ ಮೇಲೆ ಆಹಾರ ಧಾನ್ಯ ಶೇಖರಣೆ ಮಾಡ್ತಾರ, ಅವ್ರಿಗೆ ಅದು ಫಾಯ್ದೆ ಆಗುತ್ತೆ. ಅದಕ್ಕೆ ರೈತರು ನೀವು ರೇಟ್ ಕಮ್ಮಿ ಇಲ್ಲ ಅಂದ್ರೂ 1 ಎಕರೆ 2 ಎಕರೆ ನೀವು ಬೆಳೆದು ಅದು ಶೇಖರಣೆ ಮಾಡಿ ಸಾಕಷ್ಟು ಸರ್ಕಾರದಿಂದ ಸೌಲಭ್ಯಗಳದಾವ. ಸೆಂಟ್ರಲ್ ವೇರ್ ಹೌಸ್ ಇದೆ, ಸ್ಟೇಟ್ ವೇರ್ ಹೌಸ್ ಇದೆ, ನೀವು ಪಾಣಿ ತಂದು ಕೊಟ್ಟಿದ್ರೆ 1 ಚೀಲಕ್ಕೆ 6 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮ್ ಮನೆಯಲ್ಲಿ ಇಟ್ಕೊಳ್ಳಕ್ಕೆ ವ್ಯವಸ್ಥೆ ಇಲ್ಲಂದ್ರ ವೇರ್ ಹೌಸ್ ನಲ್ಲಿ ಇಟ್ಕೊಂಡು ಸ್ವಲ್ಪ ಮಾರುಕಟ್ಟೆ ಸ್ಟಡಿ ಮಾಡಿ ಮಾರಿದ್ರೆ ಖಂಡಿತ ರೈತ ಎಂದು ಲಾಸ್ ಆಗಲ್ಲ. ತೊಗರಿನೂ ಅಷ್ಟೇ ಆಯ್ತು, ಯಾರು ಬಂಡವಾಳ ಇದ್ದಾರೆ ಅವ್ರು 5,000-6,000 ರೂಪಾಯಿ ಕ್ವಿಂಟಲ್ ಖರೀದಿ ಮಾಡಿ ವೇರ್ ಹೌಸ್ ಅಲ್ಲಿ ಸ್ಟಾಕ್ ಮಾಡಿ ಅದನ್ನೇ ಇವತ್ ಮಾರಿ ರೈತ ಬೆಳೆದಕ್ಕಿಂತ ದುಪ್ಪಟ್ಟ ಆದಾಯನ ಮಧ್ಯವರ್ತಿಗಳು ತಗೊಳ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಇದ್ದಾವ, ರಾಜ್ಯ ಸರ್ಕಾರದ ಯೋಜನೆಗಳು ಇದ್ದಾವ. ಪ್ರತಿಯೊಂದು ಗ್ರಾಮಗಳಲ್ಲಿ ನಮ್ ಊರಿಗೆ ಏನ್ ಬೇಕಪ್ಪ ಅಂತ ನೀವು ಕೇಳಿದ್ರೆ ನಮ್ಗೊಂದು ಶೇಖರಣೆ ಮಾಡಕ್ ಒಂದು ವ್ಯವಸ್ಥೆ ಮಾಡಿಕೊಡ್ರಿ, ರಾಶಿ ಮಾಡಕ್ ಒಂದು ಕಣ ಮಾಡಿಕೊಡ್ರಿ ಅಂತದೊಂದು ಬೇಡಿಕೆ ಇಟ್ಟು ನೀವು ಊರಿನ ಜನ ಎಲ್ಲ ಸೇರಿ ಪ್ರತಿಯೊಂದು ಗ್ರಾಮದಲ್ಲಿ ಇಂಥ ಮೂಲಭೂತ ಸೌಲಭ್ಯ ರೈತನಿಗೆ ಬೇಕಾಗುವಂತ ಅನುಕೂಲಗಳನ್ನು ಕೇಳಿ ಪಡ್ಕೊಂಡ್ರೆ ಖಂಡಿತ ನಮ್ಮ ರೈತ ಬದುಕಕ್ ಸಾಧ್ಯ ಮತ್ತು ಮುಂದುವರ್ಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ದಯವಿಟ್ಟು ಸಾಕಷ್ಟು ಈ ತೋಟಗಾರಿಕಾ ಬೆಳೆಗಳಿದೆ, ಚಿಯಾ ಅಂತ ಬಂದಿದೆ. ಈಗ ನೀವು ಖರೀಫಲ್ಲಿ ನಿಮಗೆ ಬೆಳೆ ಬೆಳೆಯಕ್ಕಾಗಿಲ್ಲ, ಅದು ನೀವು ಹಿಂಗಾರಿಯಲ್ಲಿ ಹಾಕ್ಬಹುದು. ಹಿಂಗಾರಿಯಲ್ಲಿ ಅಂದ್ರೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಚಿಯಾನ್ ಬೆಳೀರಿ. ಅದು ಯಾವ ದನ ಕರುಗಳು ತಿನ್ನಂಗಿಲ್ಲ. ನೀವು ಯಾವುದೇ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದ್ರೆ ನೀವು ಸರ್ಕಾರಿ ಗೊಬ್ಬರ ಏನ್ ಅಂತಿರಲ್ಲ ಅದು ಹಾಕೋದು, ಯೂರಿಯಾ DAP ಹಾಕೋದು ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವುದೇ ತರದ ರೋಗ ರುಜಿನಗಳಲ್ಲಿ ಬರೋದಿಲ್ಲ. 90-100 ದಿವಸದಲ್ಲಿ ಬೆಳಿತಕ್ಕಂತ ಬೆಳೆ ಅದು. ಎಳ್ಳು ಹೆಂಗ್ ಕಾಣಿಸುತ್ತೆ ಅದೇ ಟೈಪ್ ಇರುತ್ತೆ, ಇಂಥವ್ ಬೆಳೀರಿ 1 ಎಕರೆ 2 ಎಕರೆಯಲ್ಲಿ. ಅದು ಇವತ್ತು ಮಾರುಕಟ್ಟೆಯಲ್ಲಿ 20,000 ರೂಪಾಯಿ ಕ್ವಿಂಟಲ್ ಇದೆ. ತಾವೆಷ್ಟೇ ಬೆಳೆದ್ರು ನಮ್ಮಲ್ಲಿ ಸಾಕಷ್ಟು ಬೈಯರ್ಸ್ ಬರ್ತಾರ, ನಾವು ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ತಮಗೆ ಮಾಡಿಕೊಡ್ಬೋದು. ಆಮೇಲೆ ನಮ್ಮ ರೈತರು ಎಳ್ಳು ಹಾಕದೇ ಮರ್ತಿದ್ದಾರೆ. ಯಾವಾಗ ಎಳ್ಳು ಇಂಥ ಟೈಮಿಗೆ ಲೇಟ್ ಆಯ್ತಂದ್ರ ಎಳ್ಳು ಹಾಕ್ರಿ, ಕಾರೆಳ್ ಹಾಕ್ರಿ, ಅವೆಲ್ಲ ಬಹಳ ಅಲ್ಪಾವಧಿ ತಳಿ ಬೆಳೆಗಳು. ಈ ತರ ಮಳೆ ಕೈ ಕೊಟ್ಟಾಗ ಅಥವಾ ಮಳೆ ಮುಂಚಿತ ಆಗಿದ್ದ ಹಾಕಿ ನಾವು ಅದ್ರ ಉತ್ಪಾದನೆ ಮಾಡ್ಕೋಬೇಕು. ಸಿರಿಧಾನ್ಯಗಳು ಈಗ ಬಹಳ ಒಳ್ಳೆ ಹಾರ್ಡಿ ಕ್ರಾಪ್ಸ್ ಅಂತ ತಿಳ್ಕೊಂಡು ಹೇಳ್ತಿದ್ದೇವೆ. ಸಿರಿಧಾನ್ಯಗಳು ಕೂಡ ನೀವು 1 ಎಕರೆ 2 ಎಕರೆಯಲ್ಲಿ ಹಾಕಿ ಬೆಳ್ಕೊಂಡು ಅದಕ್ಕೂ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ಅದು ಯಾವ ತರ ಪ್ರೊಸೆಸ್ ಮಾಡಬೇಕು, ಉತ್ಪನ್ನ ಮಾಡಿ ಪಾಕೆಟ್ ಮಾಡಿ ಬೆಂಗಳೂರಂತ ಸಿಟಿಯಲ್ಲಿ ಹೋರಿ ಒಂದು ನವಣಿ ಆಗಿರ್ಬೋದು, ಒಂದು ಸಜ್ಜಿ ಆಗಿರ್ಬೋದು 100 ರೂಪಾಯಿ ಕೆಜಿಕ್ಕಿಂತ ಕೆಳಗಡೆ ಮಾರಕ್ಕಾಗತ್ತೆ. ಯಾವಾಗಲೂ ನಾವು ರೈತ ರೈತಾಗಿ ಉಳಿಬಾರ್ದು, ರೈತ ವಿಜ್ಞಾನಿ ಆಗಬೇಕು, ಅವನು ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಬೇಕು, ವ್ಯವಹಾರಿಕ ಜ್ಞಾನ ಇರಬೇಕು. ಅಂದಾಗ ಮಾತ್ರ ರೈತ ಒಂದು ಒಳ್ಳೆ ಆರ್ಥಿಕವಾಗಿ ಸದೃಢ ಸಾಧ್ಯತೆ. ಇವತ್ತು ನೀವು ಅವರು ಏನ್ ಮಾಡಿಲ್ಲ ಇವರು ಏನು ಮಾಡಿಲ್ಲ ಅಂತ ಎಲ್ಲ ಮಾಡಿದಾರ, ಅದನ್ನ ನಾವು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ನಾವ್ ಹೆಂಗ್ ಮುನ್ನುಡಿಬೇಕು ಅನ್ನೋದು ನಾವು ಜಾಗ್ರತೆ ಆಗ್ಬೇಕು. ಸರ್ಕಾರ ಎಷ್ಟೇ ಸೌಲಭ್ಯ ಕೊಟ್ರು ನಮಗದು ಸಾಕಂಗಿಲ್ಲ. ಅದಕ್ಕೆ ಅದು ಕೊಡ್ತಕ್ಕಂತ ಸೌಲಭ್ಯದಲ್ಲೇ ಒಳ್ಳೆ ರೀತಿಯಿಂದ ಸದುಪಯೋಗ ಪಡ್ಕೊಂಡು ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ನೀವು ಯಾವಾಗ ಗ್ರಾಮಗಳು ಉದ್ದಾರ ಆಗ್ತವೆ, ಗ್ರಾಮ ಉದ್ದಾರ ಆದ್ರೆ ತಾಲೂಕು ಉದ್ದಾರ ಆಗುತ್ತೆ, ತಾಲೂಕು ಉದ್ದಾರ ಆದ್ರೆ ಜಿಲ್ಲೆ ಉದ್ದಾರ ಆಗುತ್ತೆ, ಜಿಲ್ಲೆ ಉದ್ದಾರ ಆಗದ್ರೆ ರಾಜ್ಯ ಉದ್ದಾರ ಆಗುತ್ತೆ, ರಾಜ್ಯಗಳು ಇದ್ದಾದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಸಾಕಷ್ಟು ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಕೃಷಿ ಸಚಿವರಾಗಿರ್ಬೋದು, ಸಾಕಷ್ಟು ಅವ್ರದೇ ಆದಂತ ಒಂದು ಸ್ಟೈಲಲ್ಲಿ ರೈತರಿಗೆ ಆಗುವ ರೀತಿಯಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದು ಕೊಡ್ತಾರ. ಅದು ಒಳ್ಳೆ ರೀತಿಯಿಂದ ಸದುಪಯೋಗ ಪಡ್ಕೊಂಡ್ರೆ ಮಾತ್ರ ನಾವು ಉದ್ದಾರ ಆಗಕ್ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ರೈತರು ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು. ರೈತರು ಒಳ್ಳೆ ರೀತಿಯಿಂದ ಆರ್ಥಿಕವಾಗಿ ಮುಂದುವರಿದಾರೆ, ಅದೇ ರೀತಿ ನಮ್ಮ ಭಾಗದ ರೈತರ ಜನನು ಮುಂದುವರಿಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಲ್ಲದೆ ನಾವು ಕೂಡ ಅದರಲ್ಲಿ ಮುತುವರ್ಜಿ ವಹಿಸಿ ಒಳ್ಳೆ ರೀತಿಯಿಂದ ನಮ್ದು ಏನಿದೆ ರೀ ಕೃಷಿ ಅಂದ್ರೆ 24/7 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದಂಗೆ ಇದೆ ರೈತರ ಮನೆ ಅಂದ್ರೆ. ನಾವು 24 ತಾಸು ಕೂಡ ಹೊಲದಲ್ಲಿ ಏನಾಗ್ತಾ ಇದೆ, ನಾವು ಇಂಗ್ಲಿಷ್ ನಲ್ಲಿ ಪ್ಲಾಂಟ್ ಆಲ್ಸೋ ಸ್ಪೀಕ್ ಅಂತ ಹೇಳ್ತೀವಿ ಅಂದ್ರ ಗಿಡನು ನಮಗೆ ಮಾತಾಡಿಸ್ತದೆ. ಯಾವಾಗ ಮಾತಾಡಿಸ್ತದೆ, ನಾವು ಹೊಲಕ್ಕೆ ಹೋದಾಗ ಮಾತ್ರ ಮಾತಾಡಿಸ್ತದೆ, ನನಗೇನು ಕಮ್ಮಿ ಬಿದ್ದಿದೆ, ನನಗೇನು ಹಾಕ್ಬೇಕು. ಅದಕ್ಕೆ ಪ್ರತಿಯೊಬ್ಬ ರೈತ ಬೆಳಗ್ಗೆ ಎದ್ದು ನಾವು ಹೊಲ ಸುತ್ತಬೇಕು. ಹೊಲ ಸುತ್ತಿ ನಮ್ಮ ಬದುಗಳು ಗಟ್ಟಿಯಾಗಿದ್ದಾವೆಲ್ಲ, ಗೋಡೆಯಲ್ಲಿಂದ ಏನಾದರೂ ನೀರು ಬಸದು ಮಣ್ಣು ಹೋಗ್ತಾ ಇದೆ ನೋಡ್ಬೇಕು, ಅದು ಕಲಿಬೇಕು. ಅಂದಾಗ ಮಾತ್ರ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಿ ಚೆನ್ನಾಗಿಟ್ಟೇವೆ ಅಂದ್ರೆ ನಮ್ಮ ಭೂಮಿ ಫಲವತ್ತತೆಯನ್ನು ಕಾಪಾಡಬಹುದು. ಮತ್ತೆ ನಾವೇನೇ ಬೆಳೆದ್ರು ಯಾಕೆ ಸ್ವಲ್ಪ ಮಳೆ ಹೋದ್ರೂ ಬೆಳೆ ಒಣಗ್ತಾ ಇದೆ, ನಾವು ಅದಕ್ಕೆ ಹೆಂಡಿ ಗೊಬ್ಬರನೇ ಹಾಕ್ತಾ ಇಲ್ಲ. ಅದಕ್ಕೇನಾದರೂ ನಾವು ಕಾರಣಗಳು ಹೇಳ್ತಿದ್ದೇವೆ, ಕೂಲಿಯವ್ರು ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ನಾವೇ ಕೂಲಿಯವರು, ನಾವೇ ಯಜಮಾನರು, ಹಾಳಾಗಿ ದುಡಿ ಅರಸಾಗಿ ಉಣ್ಣುವಂತ ಗಾದೆನೆ ಇದೆ. ಅದಕ್ಕೆ ನಾವು ಇದ್ದಂತ ದನ ಕರುಗಳನ್ನು ಸಾಕಿ ಸಾಕಷ್ಟು ನಾವು ಹೆಂಡಿ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿ ಸಾವಯವ ಗೊಬ್ಬರ ಕೂಡ ಜಾಸ್ತಿ ಆಗುತ್ತೆ, ಸೂಕ್ಷ್ಮ ಜೀವಿಗಳ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ, ನೀರು ಹಿಡಿತಕೊಳ್ಳುವ ಶಕ್ತಿ ಕೂಡ ಹೆಚ್ಚಿಗಾಗುತ್ತೆ. ಅಂದಾಗ ಮಾತ್ರ ಒಂದು 15 ದಿವಸ 20 ದಿವಸ ಮಳೆ ಬರ್ಲಿಲ್ಲ ಅಂದ್ರ ನಿಮ್ ಬೆಳೆಗೆ ಏನೂ ಆಗಲ್ಲ. ದಯವಿಟ್ಟು ನಮ್ಗೇನ್ ನಮ್ಮ ಅಜ್ಜಿಯವರು ಬಿಟ್ಟು ಹೋಗಿದ್ದಲ್ಲಿ, ನಮ್ಮ ತಂದೆಯವರು ಬಿಟ್ಟು ಹೋಗಿದ್ದಲ್ಲಿ, ಇದು ಪೂರ್ವಜರು ಬಿಟ್ಟ ಆಸ್ತಿ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಫಲವತ್ತತೆ ಭೂಮಿಯನ್ನು ಬಿಟ್ಕೊಟ್ಟು ಹೋದ್ರೆ ಅದಕ್ಕಿಂತ ಬೇರೆ ಶ್ರೀಮಂತಿಕೆ ಮತ್ತೊಂದಿಲ್ಲ. ಭೂಮಿ ತಾಯಿಯನ್ನ ಒಳ್ಳೆ ರೀತಿಯಿಂದ ಕಾಪಾಡಬೇಕು. ಚೆನ್ನಾಗಿ ನೀವು ಇಟ್ಕೊಂಡ್ರೆ ಮಾತ್ರ ವೈಜ್ಞಾನಿಕ ಪದ್ಧತಿಗಳನ್ನ ಬೆಳೆ ಬೆಳೆದ್ರ, ನೀವು ಇಂಥ ಹವಾಮಾನ ವಿಪರೀತ ಎಷ್ಟೇ ಆದ್ರೂ ಅದಕ್ಕೊಂದು ಪ್ಲಾನ್ ಮಾಡಿ ಒಂದು ಬೆಳೆಗಳು ಬೆಳೆದ್ರ ರೈತ ಖಂಡಿತ ಮುಂದೆ ಬರ್ತಾನ, ಮತ್ತೆ ಆರ್ಥಿಕವಾಗಿ ಸದೃಢ ಆಗ್ತಾನಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಡಾಕ್ಟರ್, ಈಗ ನಾವು ನೋಡ್ತಾ ಇದ್ವಿ ಮಳೆ ಬಂತು ಅಂತಂದ್ರೆ ಸುಮಾರು 10-15 ದಿವಸಗಳ ತನಕನು ಮಳೆ ಬರ್ತದ, ಮಳೆ ಬಿಟ್ಟು ಅಂತಂದ್ರೆ 1-2 ತಿಂಗಳ ಈ ತರ ಮಳೆ ಗ್ಯಾಪ್ ಆಗುವಂತದನ್ನ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದನ್ನ ನೋಡ್ತಾ ಇದ್ವಿ. ಈ ಸಂದರ್ಭದೊಳಗ ಬಹುವಾರ್ಷಿಕ ಬೆಳೆಗಳು, ಏನು ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಬೆಳೆಗಳು ಅಂತ ಹೇಳ್ತಾ ಇದ್ರಿ, ಅವುಗಳನ್ನ ರೈತರು ಕೃಷಿ ಬೆಳೆಗಳ ಜೊತೆಗೆ ಬೆಳಕೊಂಡ್ರೆ ಯಾವ ರೀತಿಯಾದಂತ ಬದಲಾವಣೆ ಅವರು ಮುಂದಿನ ದಿನಗಳಲ್ಲಿ ಕಾಣಬಹುದು ಅಂತೀರಿ? ಮತ್ತೆ ಇದನ್ನು ಮಾಡಬೇಕು ಅಂತಂದ್ರೆ ಅವರಿಗೆ ಎಷ್ಟು ಶ್ರಮ ಬೇಕಾಗ್ತದೆ, ಎಷ್ಟು ಸಮಯ ಬೇಕಾಗ್ತದೆ ಇದನ್ನೆಲ್ಲ ಒಂದು ಎಸ್ಟಾಬ್ಲಿಷ್ ಮಾಡೋದಕ್ಕೆ? ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನೋಡ್ರಿ, ಒಂದೇ ಎಕ್ಸಾಂಪಲ್ ನಮ್ಮ ಬೀದರ್ ಜಿಲ್ಲೆದ ಹೇಳ್ಬೇಕಂದ್ರ, ಈಗ ಬಂಜರು ಭೂಮಿ ಅಂತೀವಿ, ವೇಸ್ಟ್ ಲ್ಯಾಂಡ್ ಅಲ್ಲಿ ಗೋಡಂಬಿ ಇಂಗ್ಲಿಷ್ ನಲ್ಲಿ ಕ್ಯಾಶ್ಯೂ ಅಂತಿದೆ. ಕೊಚ್ಚಿನ್ ನಲ್ಲಿ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ಅಂಡ್ ಕೋಕೋ ಡೆವಲಪ್ಮೆಂಟ್ ಬೋರ್ಡ್ ಇದೆ. ಪ್ರತಿಯೊಬ್ಬ ರೈತನಿಗೆ 1 ಹೆಕ್ಟೇರ್ಗೆ ಅವ ಸಸಿ ಖರೀದಿ ಮಾಡಕ್ಕೆ ಮತ್ತೆ ಗೊಬ್ಬರ ಹಾಕಕ್ಕೆ ಹುಂಡಿ ಹಾಕಕ್ಕ 30,000 ರೂಪಾಯಿ ಕೊಡ್ತಾರೆ, ಒಂದು ಯೂನಿಟ್ ಅಂತಿದೆ ನಾವು. ಅಂತ ರೈತರುಗಳು ಮುಂದೆ ಬಂದು ಈಗ ನಾವು ಯಾವುದೇ ಒಂದು ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು, ಕ್ಯಾಶ್ಯೂ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಆಮ್ಲಾ ಆಗಿರ್ಬೋದು, ಅವಕ್ಕೇನು ಅಂತರ ಜಾಸ್ತಿ ಇರುತ್ತೆ ಗಿಡದಿಂದ. ಅವು ಎಸ್ಟಾಬ್ಲಿಷ್ ಆಗಿ ನಮಗೆ ಫಲ ಕೊಡ್ಬೇಕಂದ್ರ ಒಂದು 5-6 ವರ್ಷ ತಗೊಳುತ್ತೆ. ಅದರಲ್ಲಿ ಸಾಕಷ್ಟು ನೀವು ಅಂತರ್ ಬೆಳೆಯಾಗಿ ನಮ್ಮ ಕೃಷಿ ಬೆಳೆಗಳನ್ನು ಬೆಳಿಬಹುದು. ನೀವು ಸೋಯಾ ಬೆಳಿಬಹುದು, ಹೆಸರು ಬೆಳಿಬಹುದು, ತೊಗರಿ ಬೆಳಿಬಹುದು. ಮುಂದೆ ಅವು ಫಲ ಕೊಡುವಾಗ ನೀವು ಅದರಲ್ಲಿ ಕೂಡ ಸ್ವಲ್ಪ, ಈಗ ಚಿಕ್ಕದ ಗಿಡ ಇದ್ದಾಗ 10 ಸಾಲ ಬರ್ತಾವ, ದೊಡ್ಡದ ಗಿಡ ಇದ್ದಾಗ 5 ಸಾಲ ಬರ್ತಾವ, ಅವಾಗೂ ಕೂಡ ನೀವು ಅಂತರ್ ಬೆಳೆಯಾಗಿ ತರಕಾರಿ ಕೂಡ ಬೆಳಿಬಹುದು. ನೀವು ಏನು ಬಹುವಾರ್ಷಿಕ ಬೆಳೆಗಳು, ಈಗ ಕ್ಯಾಶ್ಯೂ ಹೇಳಿದ್ರೆ ಒಂದು ಸಲ ಎಸ್ಟಾಬ್ಲಿಷ್ ಆಯ್ತಂದ್ರ 1 ಎಕರೆ ನೀವು 8 ಮೀಟರ್ ಬೈ 8 ಮೀಟರ್ ಅಂತರದಲ್ಲಿ ಇಟ್ರ 1 ಎಕರೆಗೆ 50 ಗಿಡಗಳು ಕೊಡ್ತಾವ. 50 ಗಿಡದ ಎವರೇಜ್ ಇಳುವರಿ 6-7 ವರ್ಷ ಆದ್ಮೇಲೆ ಎವರೇಜ್ ಹೇಳ್ತಾ ಇದ್ದೀನಿ. 1 ಗಿಡಕ್ಕೆ ನೀವು 100 ಕೆಜಿನು ನಮ್ಗೆ ರಾ ಕ್ಯಾಶ್ಯೂ ಬಂತಂದ್ರ ಆ 50 ಗಿಡಕ್ಕೆ ಎಷ್ಟಾಗುತ್ತೆ? ಸುಮಾರು 1.5 ಕ್ವಿಂಟಲ್ ಆಗುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ 15,000 ರೂಪಾಯಿ ಕ್ವಿಂಟಲ್ ಇದೆ. 15-5 75,000 ರೂಪಾಯಿ ಅದೇ ನಿಮ್ಗೆ ಆರಾಮಾಗಿ ಬರುತ್ತೆ. ಮತ್ತೆ ಯಾವುದು ಕಡಿಮೆ ವೆಚ್ಚದಲ್ಲಿ ನಿರ್ವಹಣೆ ಅಷ್ಟು ಬೇಕಾಗಿಲ್ಲ. ಅವು ಹೂ ಬಿಡುವಾಗ ಮಾತ್ರ ಅದೊಂದು ಟೀ ಮಸ್ಕುಟ ಒಂದು ಕಾಯಿಲೆ ಇದೆ, 21 ದಿನಗಳ ಅಂತರಲ್ಲಿ 3 ಸಲ ಸ್ಪ್ರೇ ಮಾಡಿಬಿಡ್ಬೇಕು. ಮತ್ತೆ ಮಾಮೂಲಿ ಗೊಬ್ಬರ ಹಾಕ್ತೀರಿ, ಮುಂಗಾರಿಗೆ ಒಂದ್ಸಲ ಗೊಬ್ಬರ ಹಾಕಿದ್ರೆ ಸಾಕು. ನಾವು ಯಾವುದೇ ಬಹುವಾರ್ಷಿಕ ಬೆಳೆಗೆ ಎಸ್ಟಾಬ್ಲಿಸ್ಡ್ ಆಗುವ ತನಕ ಮುಂದೆ ಆದ್ಮೇಲೂ ಟ್ರೈನಿಂಗ್ ಅಂಡ್ ಪ್ರೂನಿಂಗ್ ಅಂತ ಇರುತ್ತೆ, ಅದು ನೀವು ಕಂಪಲ್ಸರಿ ಮಾಡಬೇಕು. ಅಂದ್ರೆ ಟ್ರೈನಿಂಗ್ ಅಂಡ್ ಪ್ರೂನಿಂಗ್ ಅಂದ್ರೆ ಏನಿಲ್ಲ, ಹಾರ್ವೆಸ್ಟ್ ಮಾಡಿದ್ಮೇಲೆ ಒಣಗಿದ ಟೊಂಗೆಗಳಾಗಿರ್ಬೋದು, ಅಡ್ಡ ರೆಂಬೆಗಳಾಗಿರ್ಬೋದು, ಕತ್ತರಿಸಬೇಕಷ್ಟೇ. ಅದಕ್ಕೆ ಯಾಕೆ ಕತ್ತರಿಸಬೇಕಂತೀವಿ? ಚೆನ್ನಾಗಿ ಗಾಳಿ ಬೆಳಕು ಆಡಬೇಕು, ಸೂರ್ಯನ ಕಿರಣಗಳು ಬೀಳ್ಬೇಕು, ಅಂದಾಗ ಮಾತ್ರ ಅದು ಹೊಸ ಚಿಗುರು ಬರ್ತದೆ, ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಮತ್ತೆ ಈಗ ಏನಾಗುತ್ತೆ, ನೀವು ಜಾಡ್ ಜಾಡ್ ಹಂಗೆ ಬಿಟ್ರೆ ಅಂದ್ರೆ ಈ ಮಾವಿನ ಹಣ್ಣಲ್ಲಿ ಯಾರು ತೆಗಂಗೆ ಇಲ್ಲ, ಅದು ಅವಾಗ ಏನಾಗುತ್ತೆ, ಗೂಡು ಕಟ್ಟೋದು, ಅದು ಕಟ್ಟೋದು, ಕೀಟಬಾಧೆಗಳು ಜಾಸ್ತಿ ಆಗುತ್ತೆ, ಇಳುವರಿ ಬರಂಗಿಲ್ಲ. ನಾವು ಇಂಗ್ಲಿಷ್ ನಲ್ಲಿ ಅದಕ್ಕೆ ಸೆಂಟ್ರಲ್ ಓಪನಿಂಗ್ ಅಂತಿದ್ದೀವಿ. ಅದನ್ನ ರೈತರು ಮಾಡಬೇಕು. ಅದಂದ್ರೆ ಏನು, ಗಾಳಿ ಬೆಳಕು ಚೆನ್ನಾಗಿ ಆಡಿದ್ರೆ ಮಾತ್ರ ಹೂವ ಚೆನ್ನಾಗಾಗುತ್ತೆ, ಕಾಯಿ ಚೆನ್ನಾಗಿ ಕಟ್ಟುತ್ತೆ. ಮತ್ತೆ ಎಷ್ಟೋ ಜನ ರೈತರು ನೀವು ನೋಡಿರ್ಬೋದು, ಕೋಲಾರದಲ್ಲಿ ಮ್ಯಾಂಗೋ ಬಹಳ ದೊಡ್ಡ ಮಾರ್ಕೆಟ್, ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟ್. ಅಲ್ಲಿ ರಾ ಮ್ಯಾಂಗೋ ಅನ್ನ 15-20 ರೂಪಾಯಿ ಕೆಜಿ ಅಲ್ಲಿ ಮಾರ್ತಾರದು. ಇವು ತೋತಾಪುರಿ ಗೀತಾಪುರಿ ಸಾಕಷ್ಟು ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ನೀವೇನ ಜ್ಯೂಸ್ ಕುಡಿತೀರಲ್ಲ, ಇದು ಮಾಜಾ ಅಂತಿರಲ್ಲ, ಮಾಜಾದಲ್ಲಿ ಬರೇ 80% ಸಕ್ರಿ ಪಾಕನೇ ಇರ್ತದ, ಅದ್ರ ಫ್ಲೇವರ್ ಒಂದು 5% ಹಾಕಿರ್ತಾರ. ಅಲ್ಲೇ 1,000-1,500 ರೂಪಾಯಿ ಅವರು ಆದಾಯ ಮಾಡ್ತಾರ. ಅದಕ್ಕೆ ಯಾವಾಗ್ಲೂ ನಾವು ರೈತರು ನೀವು ಹಾಕ್ರಿ, ಅದು ಮುಂದಿನ ಪೀಳಿಗೆಗೂ ಉಪಯೋಗ ಆಗುತ್ತೆ, ತಮಗೂ ಉಪಯೋಗ ಆಗುತ್ತೆ. ನೀವು ಸಾಕಷ್ಟು ಸಾವಯವ ಕೃಷಿಯಲ್ಲಿ ಬೆಳೆದಂತ ಮಾವಿನ ಹಣ್ಣುಗಳು ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇವನ್ನ ಅಲ್ಫೆನ್ಸ್ ಆಗಿರ್ಬೋದು, ಮಲ್ಲಿಕ ಆಗಿರ್ಬೋದು, ಮತ್ತೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದು. ಬರೇ ನಾವು ಆಹಾರ ಧಾನ್ಯ ತಿನ್ನ ಬದುಕದಲ್ಲ, ನಮ್ಮ ತೋಟಗಾರಿಕೆ ಬೆಳೆಗಳು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ತಿಂದ್ರ ನಮ್ಗೆ ಅವು ಪೌಷ್ಟಿಕಾಂಶನೂ ಆಗ್ತಾವ, ಮತ್ತೆ ಮಕ್ಕಳದ ಬುದ್ಧಿಶಕ್ತಿನೂ ಹೆಚ್ಚಾಗುತ್ತೆ. ಈ ಯಾವುದೇ ಇಂಥ ಕಾಯಿಲೆಗಳೆಲ್ಲ ಕರೋನಾ ಗಿರೋನ ಅಂತವೆಲ್ಲ ಹೋಗಿದ್ದೀವಲ್ಲ, ಅಂತ ಯಾವೂ ಬರಲ್ಲ. ಕರೋನಾದಲ್ಲಿ ನಮ್ಮ ಎಲ್ಲ ಉಳಿಸಿದ್ದಂತಂದ್ರ ನೀವು ನಿಂಬೆಹಣ್ಣು ನಾವು ಸೇವನೆ ಮಾಡ್ಬೇಕದು. ಇವತ್ತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕು, ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತೆ ತೋಟಗಾರಿಕೆ ವಲಯಕ್ಕೆ ನಮ್ಮ ಡೈರೆಕ್ಟರೇಟ್ ಆಫ್ ರಿಸರ್ಚ್ ಇಂದ ಇವತ್ತೊಂದು GI ಟ್ಯಾಗ್ ಸಿಕ್ಕಿದೆ, ಇಂಡಿ ಲೈಮ್ ಅಂತ ತಿಳ್ಕೊಂಡು. ಇಡೀ ರಾಷ್ಟ್ರದಲ್ಲೇ ಅದೊಂದು ಹೆಸರುವಾಸಿಯಾದಂತ ಒಂದು ಇಂಡಿ ಲೈಮ್ ಆಗಿದೆ. ಅದು ಬಹಳ ಉಪಯೋಗ, ಮತ್ತದು 12 ತಿಂಗಳೂ ಬರ್ತಾನೆ ಇರುತ್ತೆ ಇಂಡಿ ಲೈಮು. ಅದ್ರ ಮಾರುಕಟ್ಟೆ ವ್ಯವಸ್ಥೆನೂ ನಮ್ಮ ಸ್ನೇಹಿತರು ರಾಯಚೂರದಲ್ಲಿ ಕುರುಬರ್ ಅಂತ ತಿಳ್ಕೊಂಡು ಪ್ರಾಧ್ಯಾಪಕರು ಇದ್ದಾರೆ. ಅದ್ರ ಮಾರುಕಟ್ಟೆ ಸಿಸ್ಟಮ್ ಹೇಳಿದ್ರು, ಅವರೆಲ್ಲ ಹಾರ್ವೆಸ್ಟ್ ಮಾಡಿ ನಿಮ್ದೇನ್ ಬಿಜಾಪುರ್ಲಿಂದ ಬಾಂಬೆಕೇನ್ ಹೈವೇ ಇದೆ ಅಲ್ಲ, ಅಲ್ಲಿ ತಂದು ಚೀಟಿ ಬರೆದು ಹಾಕ್ತಾರ, ರಾತ್ರಿ 12-1 ಗಂಟೆ ಕಾ ಲಾರಿ ತಗೊಂಡು ಹೋಗುತ್ತೆ, ನೆಕ್ಸ್ಟ್ ಡೇ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ, ಮತ್ತೆ ರೈತ ಬಾಂಬೆಗೆ ಹೋಗಿ ಮಾರೋದು ಬೇಕಾಗಿಲ್ಲ. ಆತರ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ, ಡೆವಲಪ್ ಆಗಿದೆ. ಅದು ಒಳ್ಳೆ ರೀತಿಯಿಂದ ನಾವು ಮಾಡ್ಕೊಂಡ್ರೆ ಖಂಡಿತ ಇಂಥ ಬೆಳೆ ಆಗ್ರಿ. ನಾ ಮತ್ತೆ ರೈತರಿಗೆ ಬಹಳ ಮನವಿ ಮಾಡ್ತೀನಿ, ಹಿತ್ತಲಲ್ಲಿ ಗಿಡ ಇರ್ತೈತಿ, ಕೈ ತೋಟ ಮಾಡ ಅಂತ ತಿಳ್ಕೊಂಡು ಸಾಕಷ್ಟು ರೈತರ ತರಬೇತಿ ಕೇಂದ್ರ ಇರ್ತೀವಿ. ಕೈ ತೋಟ ಮಾಡಿ ಒಂದ್ 2 ಕರಿ ಲೀಫಿನ ಗಿಡ ಹಚ್ಚರಿ, 2 ನಿಂಬೆ ಗಿಡ ಹಚ್ಚರಿ. ನೀವು ಎಲ್ಲಿ ಮಾರ್ಕೆಟ್ಗೆ ಹೋಗೋದ್ ಬೇಡ, ಏನು ಇಲ್ಲಪ್ಪ ಅಂತಂದ್ರೆ ಒಂದು ನಿಂಬೆ ಹಣ್ಣು ಕರಿಲೇವ್ ಇದ್ರೆ ಒಂದು ಚಿತ್ರಾನ್ನ ಮಾಡ್ಕೊಂಡಾದ್ರೂ ನಾವು ಜೀವನ ನಡೆಸಬಹುದು, ಮತ್ತೆ ನಮ್ಮ ಆರೋಗ್ಯ ದೃಷ್ಟಿಲಿಂದು ಬಹಳ ಒಳ್ಳೇದು. ಬೆಳಗ್ಗೆ ಅದ ನಾವು ಬಿಸಿನೀರು ಕಾಸ್ಕೊಂಡು ಒಂದ್ 1/2 ನಿಂಬೆ ಹಣ್ಣು ಇದು ಮಾಡಿದ್ರೆ ಸಾಯಂಕಾಲ ಆರತನ ನಮ್ಮ ಮುಖದ ಮೇಲಿಂದ ಕಳೆ ಹೋಗಂಗಿಲ್ಲ, ಅಷ್ಟು ಶಕ್ತಿಯುತ ಆ ನಿಂಬೆ ಹಣ್ಣಿನ ರಸದಲ್ಲಿದೆ. ಅದಕ್ಕ ಈಗ ಸಾಕಷ್ಟು ಬೇಸಿಗೆ ಕಾಲದಾಗ ಅಲ್ಲಿ ನಾವು ಯಾರಿಗಾರ ನೆಂಟರ ಮನೆಗೆ ಹೋದ್ರೆ ನಿಂಬು ಪಾನಕ ಅಂತ ಕೊಡ್ತಾ ಇದ್ರು, ಅದು ಪದ್ಧತಿಗೆ ಹೋಗಿಬಿಟ್ಟಿದೆ. ಈಗ ಹೋಗೋದು ಮಾಜ ತೊಂಬರಪ್ಪ, ಸ್ಪ್ರೈಟ್ ತೊಂಬರಪ್ಪ ಅಂತ ನಾವು ಹಂತದ ಕುಡಿಸಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಡ್ತಾ ಇದೀವಿ. ದಯವಿಟ್ಟು ತೋಟಗಾರಿಕೆ ಬೆಳೆಗಳು ಅಂದ್ರೆ ಅದು ಎಲ್ಲ ಬರ್ತದೆ, ಸಾಂಬಾರ ಪದಾರ್ಥಗಳು ಬೆಳೆ ಬರ್ತೈತಿ, ಹಣ್ಣಿನ ಬೆಳೆಗಳು ಬರ್ತದ, ತರಕಾರಿ ಬೆಳೆಗಳು ಬರ್ತದ, ಮತ್ತೆ ಹೂವಿನ ಬೆಳೆಗಳು ಬರ್ತಾವ. ಅವೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಹೂವಿನ ಬೆಳೆಗಳು ಅಂದ್ರೆ ಬಹಳ, ಈಗ ವಿಜಯದಶಮಿ ಅದೆಲ್ಲ ಬರುತ್ತೆ, ಅವಾಗ ದೀಪಾವಳಿ ಬರ್ತದ, ಅವಾಗ ಚೆಂಡು ಹೂವು ಬೆಳೀರಿ, ಬಾಂಬೆ ಮಾರ್ಕೆಟ್ಗೆ ತಗೊಂಡು ಹೋಗ್ತಾರ, ಸಾಕಷ್ಟು ಕಂಪನಿಗಳು ಇತ್ತು, ಅವರೇ ಬೀಜ ಕೊಡ್ತಾರ, ಅವರೇ ರೇಟ್ ಫಿಕ್ಸ್ ಮಾಡ್ತಾರ. ಎಷ್ಟೋ ಜನ ಬೆಳಗಾವಿದಲ್ಲಿ ಅದೆಲ್ಲ ಗೋಕಾಕದಲ್ಲಿ ಈ ಒಂದು ಚೆಂಡು ಹೂವು ಬೆಳೆದು ಕರೋಡಪತಿ ಆಗಿದ್ದಾರೆ. ದಯವಿಟ್ಟು ಅಂತದ್ದು ನಮ್ಮ ತೋಟಗಾರಿಕೆ ಬೆಳೆಗಳು ನೀವು ಹೆಚ್ಚಿನ ಮಾತು ಕೊಡ್ರಿ, ನಿಮ್ಮ ಬೆಳೆ ಜೊತೆ ಕೂಡ ಬೆಳೀರಿ. ರೈತನಿಗೆ ನಿಜವಾಗ್ಲೂ ಆರ್ಥಿಕವಾಗಿ ಸದೃಢ ಆಗ್ತಾನ, ಅವನು ಕೂಡ ಒಳ್ಳೊಳ್ಳೆ ಕಾರಲ್ಲಿ ಅಡ್ಡಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಒಳ್ಳೇದು ಡಾಕ್ಟರ್, ತಾವು ಹೇಳೋದೇನಪ್ಪ ಅಂತಂದ್ರೆ ಈಗ ತೋಟವನ್ನ ನಾವು ರೈತರಾದಂತವರು ಮಾಡಬೇಕು, ಆದ್ರೆ ಸ್ವಲ್ಪ ಸಮಯ ಹಿಡಿತದ. ಅದಕ್ಕೆ ಸುಮಾರು ಮೊದಲಿನ ಒಂದು 4-5 ವರ್ಷ ನಾವು ಶ್ರಮ ಪಟ್ರ ಬಹುತೇಕ ಮುಂದಿನ 25-30 ವರ್ಷಗಳವರೆಗೆ ನಾವು ಚಿಂತೆ ಮಾಡೋದ ಅಗತ್ಯಿಲ್ಲ. ಮತ್ತೆ ಏನು ನಮಗ ಭೂಮಿ ಉಳಿತದಲ್ಲ, ಅಂದ್ರೆ ಗಿಡಗಳನ್ನು ಬಿಟ್ಟು ಉಳಿದಂತಹ ಭೂಮಿ ಏನದಲ್ಲ, ಅಲ್ಲಿ ನಾವು ಬೇರೆ ಬೇರೆ ಬೆಳೆಗಳನ್ನು ತಗೊಂಡು ನಮ್ಮ ಆದಾಯವನ್ನು ಸುಸ್ಥಿರ ಮಾಡ್ಕೊಳ್ಬಹುದು ಅಂತೇಳಿ. ಹೌದು, ನಿಜವಾಗ್ಲು ಕರೆಕ್ಟ್ ರೀ. ಮತ್ತೀಗ ನೀವು ಬೆಂಗಳೂರು ಭಾಗದ ಕಡೆ ಹೋಗ್ರಿ, ಈ ದೊಡ್ಡಬಳ್ಳಾಪುರ ಅಲ್ಲೆಲ್ಲ ಗುಂಟೆ ಲೆಕ್ಕದಲ್ಲಿ ಜಮೀನು ಇರುತ್ತೆ. ಈಗ ನಾವು ಇಂಗ್ಲಿಷ್ ನಲ್ಲಿ ಏನಂತೀವಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತೀವಿ, ಅಂದ್ರೆ ಕನ್ನಡದಲ್ಲಿ ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆ. 1 ಎಕರೆ 2 ಎಕರೆಯಲ್ಲಿ ಅವನೊಂದು ಫಾರ್ಮ್ ಪೌಂಡ್ ಮಾಡಿರ್ತಾನ, ಅದರಲ್ಲಿ ಮೀನ ಬಿಟ್ಟಿರ್ತಾನೆ ಫಿಶ್ರೀಸು, ಮತ್ತೊಂದು 5 ಗುಂಟೆ ಜಾಗದಲ್ಲಿ ಕ್ಯಾಟಲ್ ಶೆಡ್ ಮಾಡಿರ್ತಾನ ದನಕರುಗಳು ಸಾಕಕ, ಮತ್ತೆ ಅದರಲ್ಲೇ ಒಂದು 4 ಕೆಜಿ ಮಾಡಿ ಕೋಳಿಗಳು ಸಾಕಕ್ ಇಟ್ಟಿರ್ತಾನ, ಆಮೇಲೆ ಬದು ಮೇಲೆಲ್ಲ ಹೂವಿನ ಗಿಡಗಳು ಹಚ್ಚಿರ್ತಾನವ, ಆಮೇಲೆ ಟೊಮ್ಯಾಟೊ ಮಾಡಿರ್ತಾನ. ಮತ್ತೆ ಬೇಸಿಗೆ ಕಾಲದಾಗ ಯಾವಾಗ್ಲೂ ನೀವೇನ್ ಮಾಡ್ಬೇಕು, ಟೊಮ್ಯಾಟೊ ಅಲ್ಲಿ ಬದ್ನಿಕಾಯಿ ಅಲ್ಲಿ ಆಲೂಗಡ್ಡೆ ಬೆಳೆ ಆದ್ಮೇಲೆ ಕಂಪಲ್ಸರಿ ಏಕದಳ ಧಾನ್ಯ ಬೆಳೆಗಳು ಬೆಳಿಬೇಕು, ಅದು ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಬಾಜ್ರ ಆಗಿರ್ಬೋದು. ಯಾಕಂದ್ರೆ ಅದು ಮುಂದೆ ಅದರಲ್ಲಿ ಏನ್ ಬಿಟ್ಟು ಹೋಗಿರ್ತಲ್ಲ ಅದು ಹೋಸ್ಟ್ ಪ್ಲಾಂಟು, ರೋಗ ರುಜಿನಗಳದು ಅದು ನಾಶ ಮಾಡ್ತೈತಿ. ವೈಜ್ಞಾನಿಕ ಪದ್ಧತಿಯಲ್ಲಿ 2 ಎಕರೆಯಲ್ಲಿ ಅವೆಲ್ಲ ಆಕ್ಟಿವಿಟೀಸ್ ಮಾಡಿ ತಿಂಗಳಿಗೆ 25-30 ಸಾವಿರ ರೂಪಾಯಿ ಆದಾಯ ಹಾಕೋತಾರೆ. ಆ ಒಂದು ವ್ಯವಸ್ಥೆ ನಮ್ಮ ಜನಗಳಲ್ಲಿ ಬರಬೇಕು. ಸಾಕಷ್ಟು ಮೀನುಗಾರಿಕೆಯಲ್ಲಿ ಸಬ್ಸಿಡಿ ಇದೆ, ಎಲ್ಲ ಇದೆ, ಬಟ್ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಿಸ್ಕೊಂಡು ಅವು 24 ಅವರ್ಸ್ ಮಾರ್ಕೆಟ್ ಇದೆ, ಮೊಟ್ಟೆಗಾಗಿರ್ಬೋದು, ಪೋಲ್ಟ್ರಿ ಮೀಟಿಗಾಗಿರ್ಬೋದು, ಮೀನಕ್ಕಾಗಿರ್ಬೋದು. ಇವತ್ತು ಆಡು ಯಾರು ಸಾಕ್ತಾನೆ ಇಲ್ಲ. ಒಂದು ಆಡಿನ ಬೆಲೆ ನೀವು ಕೇಳಿದ್ರೆ ಅಂದ್ರೆ ನಾವು ಎತ್ತುಗಳ ಬೆಲೆ ಇದ್ದಂಗೆ ಆಗಿದೆ. ಒಂದು ಒಳ್ಳೆ ಆಡಿದೆ ಅಂದ್ರೆ 25-30 ಸಾವಿರ ರೂಪಾಯಿ ಒಂದು ಆಡೋಗು. ಅದಕ್ಕೇನು ದೊಡ್ಡ ಬಂಡವಾಳ ಬೇಕಾಗಿಲ್ಲ, ಮರಿಗಳು ತಂದು ನಿಮ್ಮ ದನ ಕರುಗಳಿರಲಿ ಸಾಕ್ರಿ, ನೀವೊಂದು 5-6 ತಿಂಗಳು ಶ್ರಮ ಪಟ್ರೆ ಅಂದ್ರೆ ಅದು ಕೂಡ ಒಳ್ಳೆ ಆದಾಯ ಕೊಡುತ್ತೆ. ದಯವಿಟ್ಟು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಎಲ್ಲವನ್ನೂ ಇರಬೇಕು. ಕೃಷಿ ಅಂದ್ರೆ ಬರೇ ಕೃಷಿ ಮಾಡೋದೊಂದೇ ಅಲ್ಲ, ಕೃಷಿ ಅಂದ್ರೆ ಎಲ್ಲ ಹೈನುಗಾರಿಕೆ ಮಾಡಬೇಕು, ಮೀನುಗಾರಿಕೆ ಮಾಡಬೇಕು, ಕೋಳಿ ಸಾಕಾಣಿಕೆ ಮಾಡಬೇಕು, ಮತ್ತೆ ತೋಟಗಾರಿಕೆ ಬೆಳೆ ಬೆಳಿಬೇಕು, ಕೃಷಿ ಬೆಳೆ ಬೆಳಿಬೇಕು. ಅಂದಾಗ ಮಾತ್ರ ನಾವು ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆ ಮಾಡಿದ್ರೆ ಈ ತರ ಹವಾಮಾನ ವೈಪರೀತ್ಯ ಏನೇ ಆದ್ರೂ ರೈತ ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇರಲ್ಲ. ಮತ್ತೆ ನಾನು ಮತ್ತೊಂದು ಮನವಿ ಮಾಡ್ತೇನೆ ರೈತ ಬಾಂಧವರೇ, ದಯವಿಟ್ಟು ನೀರು ಮತ್ತು ಮಣ್ಣು ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ಕೊಡಿರಿ. ಮತ್ತೆ ಪರಿಸರ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ದಯವಿಟ್ಟು ಈಗ ನಾವು ಈ ಭಾಗದವರು ಕಲಬುರಗಿ, ಬೀದರು, ರಾಯಚೂರು, ಬಳ್ಳಾರಿಯಲ್ಲಿ ಪ್ರತಿ ವರ್ಷ ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ, ಎಲ್ಲಿ ಗಿಡ ಮರಗಳು ಕಾಣ್ತಾ ಇಲ್ಲ, ತಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ 50 ವರ್ಷ ಸಸಿ ನೆಡುವ ಕಾರ್ಯಕ್ರಮ ಮಾಡಿದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ 5-5 ಕೋಟಿ ಸಸಿ ನೆಡಬೇಕಂತ ತಿಳ್ಕೊಂಡು ಅವ್ರು ಹಾಕಿದ್ದಾರೆ. ದಯವಿಟ್ಟು ಸರ್ಕಾರದಿಂದ ಪ್ರಯೋಜನ ಕೊಡ್ತಾರ, ತಾವು ತಮ್ಮ ಹೊಲಗಳಲ್ಲಿ ಸಸಿಗಳನ್ನು ನೆಟ್ಟು ಪರಿಸರನ್ನು ಉಳಿಸಬೇಕು, ಮತ್ತೆ ಇಂಥ ಹವಾಮಾನ ವೈಪರೀತ್ಯಕ್ಕೆ ಎದುರಾಗುವ ಸಮಸ್ಯೆಗಳನ್ನು ಎದೆಗುಂದದೆ ಮುಂದುವರಿಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಡಾಕ್ಟರ್, ಈಗ ನಮ್ಮ ರೈತರಿಗೆ ಈ ಸಸಿಗಳ ಲಭ್ಯತೆ, ಅದು ಹಣ್ಣಿನ ಗಿಡಗಳ ಸಸಿ ಇರಬಹುದು, ಅಂದ್ರೆ ಸುಧಾರಿತ ತಳಿಗಳಿರಬಹುದು, ಆಮೇಲೆ ಹೂವಿನ ಸಸಿಗಳಿರಬಹುದು, ಆಮೇಲೆ ತರಕಾರಿಗಳ ಬೀಜ ಇರಬಹುದು, ಇವುಗಳ ಲಭ್ಯತೆ ಬಗ್ಗೆ ಅವರಿಗೆ ಒಂದು ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಖಂಡಿತ. ಈಗ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ 9 ಕಾಲೇಜುಗಳಿದ್ದಾವೆ ರಾಜ್ಯಾದ್ಯಂತ, ಮತ್ತೆ 12 ಸಂಶೋಧನಾ ಕೇಂದ್ರಗಳಿದ್ದಾವೆ ಬೀದರ್ ಹಿಡ್ಕೊಂಡು ಬೆಂಗಳೂರುವರೆಗೂ. ನಮ್ಮ ಬೀದರ್ ಕಾಲೇಜಿನಲ್ಲೇ ಈ ಸಲ ನಾವೇನಿಲ್ಲ ಅಂದ್ರೆ 5,000 ಸಸಿಗಳು ಮ್ಯಾಂಗೋದು ಕಸಿ ಕಟ್ಟಿದವು, ದಶೇರಿ ಮತ್ತು ಕೇಸರು. ರೈತಿಗೆ ಅನುಕೂಲ ಆಗೋ ರೀತಿಯಲ್ಲಿ 50 ರೂಪಾಯಿ ಒಂದು ನಾವು ಮಾರಿದ್ದೇವೆ. ತಾವು ಆಗಲೇ ಈಗ ನುಗ್ಗೆ ಗಿಡ ಕೇಳಿರ್ಬೋದು, ಡ್ರಮ್ ಸ್ಟಿಕ್. ತಾವು ಯಾರಾದ್ರೂ ರೈತರ ಬೇಡಿಕೆ ಇದ್ದು ನಮಗೆ ಇಂಥದ್ದು